ಈ ಸಮಯ 6:50:30. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ಶ್ರೀ ಗುರುಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ವಿಶೇಷ ಸರಣಿ ಕಾರ್ಯಕ್ರಮದ ಮರುಪ್ರಸಾರ ಕೇಳಲಿದ್ದೀರಿ. ತಜ್ಞವಾಣಿ ತೋಟಗಾರಿಕಾ ಬೆಳೆಗಳ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸನ್ಮತಿ ನಾಯಕ್ ಅವರಿಂದ ಮಾಹಿತಿ ಪಡೆಯಲಿದ್ದೀರಿ. ಕೊನೆಯಲ್ಲಿ ಕೃಷಿ ಹಾಡುಗಳು ಮುಡಿಬರುತ್ತವೆ. ಮೊದಲಿಗೆ ಕೆಲವು ಜಾಹೀರಾತುಗಳನ್ನು ಕೇಳೋಣ. ಈ ಸ್ವತಂತ್ರ ದಿನದ ರಾನ್ಫೆನ್ ನಿಂದ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳಿಂದ ಸ್ವತಂತ್ರ ಸಿಗಲಿದೆ. ವೆಸ್ಟ್ ಆಗ್ರೋಲೈಫ್ ಲಿಮಿಟೆಡ್ ನ ರಾನ್ಫೆನ್, ಇದು ರೈತರ ಮೊದಲ ಆಯ್ಕೆ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈಗ ನಿತ್ಯಮೇಘ ಸಂದೇಶ ಕೇಳೋಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ಕೆಲವು ಕಡೆ, ಆದರೆ ಕೆಲವು ಕಡೆ ಸಾಧಾರಣದಿಂದ ಉತ್ತಮ ಮಳೆಯನ್ನು ನಾವು ನೋಡಬಹುದು. ಅನೇಕ ಕಡೆಗಳಲ್ಲಿ ಭಾರೀ ಮಳೆ ಕೂಡ ಆಗುವಂತಹ ಸೂಚನೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕೆಲವು ಕಡೆ ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಮಸ್ಕಾರ. ನಮ್ಮೊಂದಿಗಿದ್ದಾರೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿಯವರು. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹಿಂದಿನ ಸಂಚಿಕೆಯೊಳಗೆ ನಾವು ಕಾಮ ಮತ್ತು ಕ್ರೋಧದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದ್ವಿ. ಕ್ರೋಧ ಅನ್ನೋದು ಅದು ಮುಗಿಲಾರದ್ದು, ಮನುಷ್ಯನ ಜೀವ ಇರೋ ತನಕನು ಅದು ಯಾವಾಗ್ಲೂ ಇದ್ದೇ ಇರ್ತದೆ. ಅದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಾಗೆ ಸ್ವಾಮೀಜಿ ಅದ್ರ ಬಗ್ಗೆನೇ ನಾವು ಇನ್ನಷ್ಟು ಮಾತಾಡೋಣ ಅಂತ. ಬಹಳ ಅಗತ್ಯವಾಗಿ ಮಾತಾಡಬೇಕು. ಅಥಣಿ ಶಿವಯೋಗಿಗಳು ಅಂತ ಇದ್ರು, ತಾವು ಕೇಳಿರ್ತೀರಿ, ಶ್ರೋತೃಗಳು ಕೇಳಿರ್ತಾರೆ. 20ನೇ ಶತಮಾನ ಕಂಡ ಬಹಳ ದೊಡ್ಡ ಶಿವಯೋಗಿಗಳು ಸಿದ್ಧಾರೂಢರು ಮತ್ತು ಅಥಣಿ ಶಿವಯೋಗಿಗಳು ಸಮಕಾಲೀನರು. ಅವರು ಅಥಣಿ ಶಿವಯೋಗಿಗಳು ಒಂದು ಗುಹೇಶ್ವರ ಗಡ್ಡೆ ಅಂತ ಒಂದು ಜಾಗ ಇದೆ ಕೃಷ್ಣಾ ನದಿ ಮಧ್ಯದಲ್ಲಿ, ಜಮಖಂಡಿ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿ 6 ವರ್ಷಗಳ ಕಾಲ ತಪಸ್ಸು ಅನುಷ್ಠಾನ ಮಾಡಿದ್ರು. ಮಾಡಿಬಿಟ್ಟು ಅಥಣಿ ಮಠಕ್ಕೆ ಬಂದ್ರು, ಗಚ್ಚಿನ ಮಠಕ್ಕೆ ಬಂದ್ರು. ಬಂದಾಗ ತುಂಬಾ ಸಂತೋಷ ಜನರಿಗೆ. ಶಿವಯೋಗಿಗಳು 6 ವರ್ಷಗಳ ಕಾಲ ಒಂದೇ ಕಡೆ ಇದ್ದು ತಪಸ್ ಮಾಡಿ ಎಲ್ಲಾ ಗುಣಗಳನ್ನು ಗೆದ್ದು ಯೋಗಿಗಳಾಗಿ ಬಂದಿದ್ದಾರೆ, ಅವ್ರ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಎಲ್ಲರೂ 100-100 ಜನ ಸೇರಿರ್ತಾರೆ ಆಗಿನ ಕಾಲಕ್ಕೆ. ಆಮೇಲೆ ಎಲ್ಲ ದರ್ಶನ ತಗೊಂಡು ಹೋಗ್ತಾರೆ. ಒಬ್ಬ ಆತ್ಮೀಯ ಭಕ್ತ ಒಂದ್ ಮಾತು ಹೇಳ್ತಾನೆ ಅವ್ರಿಗೆ, ಶಿವಯೋಗಿಗಳು 6 ವರ್ಷ ತಪಸ್ ಮಾಡಿದ್ದಾರೆ, ಎಲ್ಲಾ ಗೆದ್ಬಿಟ್ರಪ್ಪ, ಹರಿಷಡ್ವರ್ಗಗಳನ್ನ ಅವ್ರು ಸುಟ್ಟು ಹಾಕ್ಬಿಟ್ರು ಅಂತ ಹೇಳ್ತಾರೆ. ಆವಾಗ ಅವ್ರೊಂದ್ ಮಾತು ಹೇಳ್ತಾರೆ ಸ್ವಾಮೀಜಿಯವರು ಶಿವಯೋಗಿಗಳು ಒಂದ್ ಮಾತು ಹೇಳ್ತಾರೆ, ಹಂಗ ಹೇಳ್ಬೇಡ, ಮಣ್ಣು ಹೋಗಿ 3 ದಿವಸಕ್ಕೆ ಹೇಳು ಅಂದ್ರಂತ. ಮಣ್ಣಿಗೆ ಹೋಗಿ 3 ದಿವಸಕ್ಕೆ ಹೇಳೋಣ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ, ಇವುಗಳನ್ನ ಪರಿವರ್ತನೆ ಮಾಡೋದಾಗ್ಲಿ ಅಥವಾ ಸಬ್ಲಿಮೇಷನ್ ಅಂತ ಕರೀತಾರೆ ಇಂಗ್ಲಿಷ್, ಉದಾತ್ತೀಕರಣ ಮಾಡೋದಾಗ್ಲಿ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೌದು. ಹಾಗಂತ ಹೇಳಿ ನಾವು ಅದರ ಸುಳಿನಲ್ಲೇ ಸಿಕ್ಕು ಒದ್ದಾಡಬೇಕಾಗಿಲ್ಲ. ಮನುಷ್ಯನಿಗೆ ಪರಮಾತ್ಮ ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾನೆ, ಆತ್ಮಶಕ್ತಿ. ಜಾಗೃತಿ ಮಾಡಿಕೊಂಡ್ರೆ ಯೋಗ ಮಾರ್ಗ, ತಪಸ್ ಮಾರ್ಗ, ಸಾಧನಾ ಪಥ ಇದೆಯಲ್ಲ, ಅದು ಮನುಷ್ಯನೇ ಸಂಶೋಧಿಸಿಕೊಂಡಂತ ಬಹಳ ದೊಡ್ಡ ಮಾರ್ಗ. ಅದನ್ನ 12ನೇ ಶತಮಾನದಲ್ಲಿ ನಮ್ಮ ಶರಣರ ಅನುಭವ ಮಂಟಪದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರು ಚನ್ನಬಸವಣ್ಣನವರು. ಈ ಅರಿಷಡ್ ವರ್ಗಗಳನ್ನು ಕುರಿತಾಗಿ ಒಂದು ವಚನ ಹೇಳ್ಬಿಟ್ಟಿದ್ದಾರೆ, ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಕು ಕರ್ಣಂಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ. ಇವೆರಡು ಅಷ್ಟೇ ತಗೊಂಡ್ಬಿಡೋಣ, ಯಾಕಂದ್ರೆ ಇನ್ ಮುಂದೆ ಅದು 6ಕ್ಕೂ ಹೇಳ್ತಾರ ಅವರು. ಈ ವಚನ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಇಷ್ಟು ಈ ಸೂತ್ರಬದ್ಧವಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಕಾಮ ಬೇಡ ಅಂತ ಹೇಳ್ಬೇಡಪ್ಪ, ಕೆಟ್ಟದ್ದಂತ ಅನ್ಬೇಡ, ತಿರಸ್ಕಾರ ಮಾಡಬೇಡ, ಆದ್ರೆ ಪರಸ್ತ್ರೀಯರಲ್ಲಿ ಕಾಮ ಬೇಡ, ವಿಕೃತ ಕಾಮ ಬೇಡ. ಆಮೇಲೆ ಕ್ರೋಧ ಬೇಡ ಗುರುವಿನಲ್ಲಿ, ಕ್ರೋಧ ಬೇಕು ಕರ್ಣಂಗಳಲ್ಲಿ. ಕರ್ಣ ಅಂದ್ರೆ ಇಂದ್ರಿಯಗಳು, ಏನು ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಏನಿದಾವಲ್ಲ ಪಂಚೇಂದ್ರಿಯಗಳು, ಇದ್ರ ಮೇಲೆ ಸಿಟ್ ಮಾಡ್ಕೊ. ಇನ್ನು ಅಂತರಿಂದ್ರಿಯಗಳು ಅಂತ ಬರ್ತವೆ, ಮನ ಬುದ್ಧಿ ಚಿತ್ತ ಅಹಂಕಾರ, ಇವುಗಳ ಮೇಲೆ ಸಿಟ್ ಮಾಡ್ಕೊ. ಆದ್ರೆ ಗುರುಗಳ ಮೇಲೆ ಸಿಟ್ ಮಾಡ್ಕೋಬೇಡ. ಗುರುಗಳಂದ್ರೆ ಇಲ್ಲಿ ಗುರು ಅಂದ್ರೆ ಒಬ್ಬರೇ ಅಲ್ಲ, ತಂದೆ ತಾಯಿಗಳಿರ್ಬೋದು, ಗುರು ಹಿರಿಯರು, ನಮಗೆ ಆಪ್ತ ಸಲಹೆ ಕೊಡ್ತಕ್ಕಂತ ಒಬ್ಬ ಒಳ್ಳೆ ಸ್ನೇಹಿತ, ಅವನು ಕೂಡ ಗುರು ಆಗ್ಬಿಡ್ಬೋದು. ಅವ್ರ ಮೇಲೆ ಸಿಟ್ ಮಾಡ್ಕೋಬೇಡ, ಯಾಕಂದ್ರೆ ನಾವು ಕೆಟ್ಟ ಮಾರ್ಗಕ್ಕೆ ಹೋದಾಗ ಅವ್ರು ನಮಗೆ ಬೈಬಹುದು, ಆಮೇಲಿಂದ ತಿರಸ್ಕಾರ ಮಾಡಬಹುದು, ನಮ್ಮ ಹತ್ರ ಮಾತೆ ಆಡದೆ ಇರಬಹುದು. ಆಗ ನಮ್ಮಲ್ಲಿರತಕ್ಕಂತ ತಪ್ಪುಗಳನ್ನ ಶೋಧಿಸಿಕೊಂಡು ಹುಡುಕಿಕೊಂಡು ನಮ್ಮನ್ನ ನಾವು ತಿದ್ಕೊಳ್ಬೇಕೆ ಹೊರತು, ನನಗೆ ಇವನ್ ಹಂಗ್ ಮಾಡ್ದ ಅಥವಾ ನನಗೆ ಗುರುಗಳು ಹೇಳ್ತಾರೆ ಬರೇ ನನ್ ತಪ್ಪನೆ ಹೇಳ್ತಾರೆ, ನಮ್ಗೆಲ್ರಿಗೂ ಹಂಗ ಅನ್ಸ್ಬಿಡುತ್ತೆ. ತಾಯಿ ತಂದೆಗಳು ಅದರಲ್ಲೂ ಈ ಟೀನೇಜ್ ಅಂತ ಬರುತ್ತಲ್ಲ, ಯುವಕರು ಆಗ್ತಾ ಆಗ್ತಾ 18-19 ಆಗ್ತಾ ತಂದೆ ತಾಯಿಗಳ ಸಲಹೆ ಅಂದ್ರೆ ಅವ್ರಿಗೆ ಒಂಥರ ವಿರುದ್ಧವಾಗಿ ಕಾಣಕ್ ಶುರುವಾಗ್ಬಿಡುತ್ತೆ. ಯಾರು ನಮ್ಮನ್ನ ಕೆಡಸೋದಕ್ಕೆ ಅಂತ ಸೆಳಿತಿರ್ತಾರಲ್ಲ ಅವ್ರದೇ ನಮಗೆ ಹಿತವಾಗಿ ಕಾಣಿಸ್ತಾ ಇರುತ್ತೆ. ಇದನ್ನ ನಾವು ಬದಲಾಯಿಸ್ಕೋಬೇಕು, ಆವಾಗ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋಬೇಕು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಯೌವನಕ್ಕೆ ವಿವೇಕವಿಲ್ಲ, ಮುಪ್ಪಿಗೆ ಶಕ್ತಿ ಇಲ್ಲ. ಗೆಲ್ಲಬೇಕು ಅಂದ್ರೆ ಯೌವನ ಕಾಲದಲ್ಲಿ ನಾವು ಗೆಲ್ಲಬೇಕು, ಇದನ್ನ ಕ್ರೋಧವನ್ನ ಅಥವಾ ಕಾಮವನ್ನ ಕ್ರೋಧವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಆ ವಿವೇಕ ಹೊರಟೋಗ್ಬಿಟ್ಟಿರ್ತಾವ, ಆ ವಿವೇಕವನ್ನ ಯಾರು ಬೆಳೆಸ್ಕೊಂತಾನೋ ಅವನೇ ಪಾರಾಗ್ತಾನೆ. ವಿವೇಕ ಅಂತ ಹೇಳ್ತಾ ಇದ್ರಿ ನೀವು, ವಿವೇಕವನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಅಂದ್ರೆ ಈಗಿನ ಯುವ ಜನಾಂಗ ಬೆಳೆಸ್ಕೊಳ್ಬೇಕಾದ್ರೆ ಬಾಲ್ಯದಿಂದಲೇ ಬರಬೇಕು, ಆ ಸಂಸ್ಕಾರ ಆ ಸಂಸ್ಕೃತಿ ಮನೆಯಿಂದಾನೇ ಬರಬೇಕು. ಹೌದು, ಖಂಡಿತ ಅದು ಸತ್ಯನೇ, ಮನೆಯಿಂದ ಬರಬೇಕು ಅನ್ನೋದು ಸತ್ಯ. ಆದ್ರೆ ಈಗ ಏನಾಗಿದೆ ಮನೆಗಳಲ್ಲಿ ಅಂದ್ರೆ ಮನೆಯ ಸಂಸ್ಕೃತಿ ಬದಲಾವಣೆ ಆಗೋಗ್ಬಿಟ್ಟಿದೆ. ತಾಯಿ ತಂದೆಗಳಿಬ್ರು ಕೆಲಸ ಮಾಡಬಹುದು, ಅಥವಾ ತಂದೆ ಒಬ್ಬರೇ ದುಡಿದ್ರು ಕೂಡ ತಾಯಿಯ ಆಸಕ್ತಿಗಳು ಬದಲಾವಣೆ ಆಗಿರ್ಬೋದು. ಆಮೇಲೆ ಮಗುವಿನ ಶಾಲೆಯ ಸಮಯ ಅಂದ್ರೆ ಸಣ್ಣ ಮಕ್ಳು ಇದ್ದಾಗಿಂದಾನೆ ಎಲ್ ಕೆಜಿ ಯು ಕೆಜಿ ಇಂದ ಪ್ರಾರಂಭ ಆದ್ರೆ ಅಥವಾ ಒಂದನೇ ಕ್ಲಾಸಿಂದ ಪ್ರಾರಂಭ ಆದ್ರೆ ಹೆಚ್ಚಾಗಿ ಶಾಲೆಗಳಲ್ಲಿ ಕಾಲ ಕಳೀತಿದ್ದಾರೆ ಮಕ್ಕಳು. ಆದ್ರಿಂದ ಮನೆಯಿಂದ ಬದಲಾವಣೆ ಆಗಬೇಕು ಅನ್ನೋದು ಸತ್ಯ, ಅದು ಸಂಪೂರ್ಣ ಸತ್ಯ. ಮೂರು ವರ್ಷದಲ್ಲಿ ಕಲಿತ ಬುದ್ಧಿ 100 ವರ್ಷದ ತನಕ ಅಂತ ಗಾದೆ ಮಾಡಿದ್ದಾರೆ. ಆದ್ರೆ ಆ ಗಾದೆಗೆ ನಾವು ಅಂಟ್ಕೊಂಡು ಅಥವಾ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಶಿಕ್ಷಣದ ಕಡೆ ಗಮನ ಕೊಡದೆ ಹೋದ್ರೆ, ಶಾಲೆಗಳಲ್ಲಿ ಅಂತ ಪರಿಸರವನ್ನು ಸೃಷ್ಟಿ ಮಾಡದೆ ಹೋದ್ರೆ ಈಗ ಮಕ್ಕಳು ಏನ್ ಎದುರಿಸ್ತಾ ಇದ್ದಾರಲ್ಲ ಈ ವಾತಾವರಣನೇ ಆಗ್ಬಿಡುತ್ತೆ. ಶಾಲೆಗಳಲ್ಲಿ ಒಳ್ಳೆ ಸಂಸ್ಕೃತಿ ಇದ್ರೆ ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಜಪಾನಿನ ಶಿಕ್ಷಣ ನಮಗೆ ಮಾದರಿ ಆಗುತ್ತೆ. ಜಪಾನ್ನಲ್ಲಿ ಶಾಲೆಗಳಲ್ಲಿ ತುಂಬಾ ಕಡಿಮೆ ಜನ ಇಟ್ಕೊಳ್ತಾರೆ ಮಕ್ಕಳನ್ನ, ಬಹಳ ಅಂದ್ರೆ 15 ಜನ ಒಂದು ವರ್ಗಕ್ಕೆ, ಒಂದು ಸೆಕ್ಷನ್ ಅಂತಿರಲ್ಲ, 15 ಜನಕ್ಕಿಂತ ಜಾಸ್ತಿ ಇಟ್ಕೊಳ್ಳಲ್ಲ ಅಂತ ಕೇಳಿದೀನಿ ನಾನು. ಅಥವಾ ಇನ್ನೂ ಕಡಿಮೆನೆ ಅಂತ ಇಟ್ಕೊಳ್ಳಿ, ಅದೇ ಕಡಿಮೆ ಜನ ಇಟ್ಕೊಂಡ್ರೆ ಆದಷ್ಟು ಅವ್ರ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ. ಆಮೇಲೆ ಒಂದ್ ಮಗು ತುಂಬಾ ಸಿಟ್ ಮಾಡ್ತಾ ಇದೆ ಅಥವಾ ಕಾಮುಕ ಭಾವನೆ ಆ ಮಗುನಲ್ಲಿ ಜಾಗೃತಿ ಆಗಿದೆ ಗೊತ್ತಾಗತ್ತೆ ನಿಮಗೆ, ಟೀಚರ್ಸ್ ಗೆ ಗೊತ್ತಾಗತ್ತೆ, ಬೈದ್ ಬಿಟ್ರೆ ಹೊಡೆದು ಬಿಟ್ರೆ ಬದಲಾವಣೆ ಆಗಲ್ಲ. ಆವಾಗ ಅದಕ್ಕೆ ನಾವು ವಿರುದ್ಧ ವಾತಾವರಣವನ್ನು ಕೊಡಬೇಕು. ಕ್ರೋಧ ಬರ್ತಾ ಇದೆ ಮಾತಿಗೆ, ಆ ಮಗುಗೆ ತಲೆ ಸಾವಿರ ಬಿಟ್ಟು, ಮಗು ಯಾಕಪ್ಪ ಇಷ್ಟು ಸಿಟ್ ಮಾಡ್ಕೊಂತ ಇದೀಯಾ ನೀನು, ಯಾಕೆ ಲಾಭ ಏನಾಯ್ತು ನಿನಗೆ ಅಂತ ಕೇಳಿದಾಗ, ಅದರಲ್ಲೂ ಯಾರೋ ಸ್ನೇಹಿತರು ಕೇಳಕ್ ಬರಲ್ಲ ಅದನ್ನ, ಅಥವಾ ಇನ್ಯಾರು ಕೇಳಕ್ ಬರಲ್ಲ, ಆ ಮಗುವಿಗೆ ಯಾರು ಪ್ರೀತಿಯ ಶಿಕ್ಷಕರು ಇರ್ತಾರಲ್ಲ ಅವರು ಅಥವಾ ತಾಯಿ ತಂದೆ, ಇವ್ರು 3 ಜನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಬದಲಾವಣೆ ಮಾಡ್ಲಿಕ್ಕೆ. ಒಂದು 10 ವರ್ಷದ ಹುಡುಗ ಇದ್ದಾನೆ, ಅವನ್ನ ಪರಿವರ್ತನೆ ಮಾಡ್ಬೇಕಾದ್ರೆ ಶಿಕ್ಷಕನ ಕೈಲಿ ಮಾತ್ರ ಸಾಧ್ಯ ಅಥವಾ ತಾಯಿ ತಂದೆಗಳ ಕೈಲಿ ಮಾತ್ರ ಸಾಧ್ಯ. ದಂಡಂ ದಶಗುಣಂ ಅಂತ ಹೇಳಿ ನಾವೀಗ ಹೋಗ್ತಾ ಹೋದ್ರೆ ಅದು ಈಗ ಸರಿ ಹೋಗ್ತಾ ಇಲ್ಲ. ಅದು ಸಾಂದರ್ಭಿಕ ಪ್ರೀತಿಯಿಂದಾನೇ ನಾವು ಅವರನ್ನ ಬದಲಾವಣೆ ಮಾಡಬೇಕು. ಆಮೇಲೆ ಸಾಂದರ್ಭಿಕವಾಗಿ ಅದು ಬೇಕಾಗ್ಬೋದು, ಆದ್ರೆ ಅದು ಕೂಡ ಪ್ರೀತಿಯಿಂದ ಬರಬೇಕೆ ಹೊರತು ಆ ಮಗುಗ್ ಅನ್ನಿಸ್ಬೇಕು ಈಗ ಒಂದು ಹೋಗ ಅಂತೇಳಿ ಗದರಿಸಿದ್ರೆ ಅಥವಾ ತಂದೆ ಒಂದು ಪೆಟ್ಟು ಕೊಟ್ರೆ ಇದ್ ನನ್ನ ಹಿತಕ್ಕಾಗೇ ನಮ್ಮಪ್ಪ ಹೊಡೆದಿದ್ದಾರೆ ಅನ್ನೋದು ಆ ಮಗುವಿಗೆ ಅನ್ಸೋ ರೀತಿನಲ್ಲಿ ನಾವು ಪ್ರೀತಿ ಕೊಡ್ಬೇಕು. ಇದು ತಾಯಿ ತಂದೆಗಳು ಮತ್ತು ಶಿಕ್ಷಕರು ಬಹಳ ದೊಡ್ಡ ಪಾತ್ರ ವಹಿಸಬೇಕಾಗತ್ತೆ. ನೈತಿಕವಾಗಿ ನಾವು ಬೆಳೆಸಬೇಕಾದ್ರೆ ಮಕ್ಕಳಿಗೆ ನೀತಿ ಕಥೆಗಳನ್ನ ನಾವು ಹೇಳ್ತಾ ಅವರನ್ನ ಆಧ್ಯಾತ್ಮದೆಡೆಗೂ ತೆಗೆದುಕೊಂಡು ಹೋಗ್ಬಹುದು. ಹೌದೌದು, ಬಹಳ ಮುಖ್ಯ ಅದು. ನಾನು 2ನೇ ಕ್ಲಾಸ್ ಇದ್ದಾಗ ನೆನಪಾಗತ್ತೆ ನನಗೆ, ನಮಗೆ ಒಬ್ರು ರಂಗನಾಯಕಮ್ಮ ಅಂತ ಟೀಚರ್ ಇದ್ರು, ಅವ್ರಿಗೆ ಬ್ರೈಲ್ ಲಿಪಿ ಬರ್ತಿರ್ಲಿಲ್ಲ, ಅವ್ರಿಗೆ ಮಧ್ಯ ಕಣ್ಣು ಹೋಗಿತ್ತು, ಬ್ರೈಲ್ ಲಿಪಿ ಬರ್ತಿರ್ಲಿಲ್ಲ, ಶಿಕ್ಷಕರನ್ನ ಮಾಡ್ಬಿಟ್ಟಿದ್ರು ಅವ್ರಿಗೆ. ನಾವು 2ನೇ ಕ್ಲಾಸ್ ಹುಡುಗರು, ಸಣ್ಣ ಹುಡುಗರು ಬಹಳ, ಆವಾಗ ಬ್ರೈಲ್ ಲಿಪಿ ಹೇಳ್ಕೊಡ್ಬೇಕು ಆಕ್ಚುಲಿ, ಪುಸ್ತಕ ಓದಿಸ್ಬೇಕು ಅವ್ರಿಗೆ, ಪಾಪ ಬರಲ್ಲ, ಏನ್ ಮಾಡ್ಬೇಕು, 4 ಸಬ್ಜೆಕ್ಟ್ ಅವ್ರಿಗೆ ಹಾಕ್ಬಿಟ್ಟಿದ್ದಾರೆ. ಅವ್ರು ಒಂದು ಜಾಣತನ ಮಾಡಿದ್ರು, ಏನ್ ಮಾಡಿದ್ರು ಅಂದ್ರೆ, ನಾವು 8 ಜನ ಇದ್ವಿ, 4 ಜನ ಓದಕ್ ಬರ್ತಿತ್ತು, 4 ಜನಕ್ ಬರ್ತಿರ್ಲಿಲ್ಲ, ಒಬ್ಬೊಬ್ರಿಗೊಬ್ರು ನೇಮಕ ಮಾಡ್ಬಿಟ್ರು, ನೀವ್ ಹೇಳ್ಕೊಡ್ಬೇಕು ಇವ್ರಿಗೆ. ವರ್ಷ ಪೂರ್ಣ ನನಗೆ ನೆನಪಿದೆ, ಕಥೆಗಳು ಕಥೆಗಳು ಕಥೆಗಳು, ಟೇಬಲ್ ಸುತ್ತ ನಿಂತ್ಕೊಂಡ್ಬಿಡ್ತಿದ್ವಿ, ಕೂತ್ಕೊಂಡ್ತಿರ್ಲಿಲ್ಲ ನಾವು, ಮೇಡಮ್ ಹತ್ರ ಬರೇ ಕಥೆ ಕೇಳೋದು. ಇವತ್ತು ನನಗೆ ಏನಾದ್ರೂ ಈ ಮಟ್ಟಕ್ಕೆ, ನಾನು ಅಧ್ಯಾತ್ಮ ಮಟ್ಟದಲ್ಲಿ ನನಗೆ ಗೊತ್ತಿಲ್ಲದೆ ನನ್ನೊಳಗಡೆ ಅದು ವಿಕಾಸ ಆಗಿದೆ ಅಂದ್ರೆ ಆ ಟೀಚರ್ ನೆನೆಸ್ಕೊಳ್ತೀನಿ. ಕಥೆಗಳು ಹೇಳ್ತಿದ್ರು, ರಾಮಾಯಣ ಮಹಾಭಾರತ ಚಂದ್ರಹಾಸನ್ ಕತೆ ಎಲ್ಲ ಕೇಳ್ಬಿಟ್ಟಿದ್ವಿ ನಾವು. ಅದರಿಂದ ಅದು ಗೊತ್ತಿಲ್ಲದಂಗ್ ಕೆಲಸ ಮಾಡತ್ತೆ ಆ ಬೀಜ. ನೀವು ಬಿತ್ತುತ್ತೀರಲ್ಲ ಭೂಮಿಯಲ್ಲಿ, ಅದು ಮೊಳಕೆ ಹೊಡೆಯೋದು ಯಾರಿಗೂ ಕಾಣಿಸಲ್ಲ, ಆದ್ರೆ ಮೊಳಕೆ ಹೊಡಿತಾ ಇರುತ್ತೆ. ಹಾಗೆ ನೈತಿಕ ನೀತಿ ಕಥೆಗಳೇನಿದಾವಲ್ಲ ಬಹಳ ಅಗತ್ಯವಾಗಬೇಕು, ಬಹಳ ಅಗತ್ಯ ಇದೆ. ಅಂದ್ರೆ ಈ ಒಂದು ಏನು ನಮ್ಮ ಹುಟ್ಟ ಗುಣಗಳಿದಾವೆ ಅಂದ್ರೆ ಕೆಟ್ಟ ಗುಣಗಳು, ಹುಟ್ಟುತ್ತಾನೆ ಬರುವಂತಹ ಕೆಲವು ಕೆಟ್ಟ ಗುಣಗಳು. ಕೆಟ್ಟ ಗುಣಗಳು ಅಂತ ಅನ್ಲೇಬೇಡಿ, ಯಾಕಂದ್ರೆ ಮನುಷ್ಯ ನಾವು ಅದಕ್ಕೆ ಕೆಟ್ಟದ ಪಟ್ಟ ಕಟ್ಟಿದೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ನೆನಪಿರ್ಬೇಕು ನಿಮಗೆ, ಅಸಾಧ್ಯ ತುಂಟ್ರು ಅವರು, ಸಿಡುಕರು, ಒಂದು ಶಾಲೆ ಸಾಕಾಗಲ್ಲ ಅವರಿಗೆ, ಶಾಲೆಯಿಂದ ಶಾಲೆ 2 ಶಾಲೆಗೆ 3 ಶಾಲೆಗೆ ಬದಲಾವಣೆ ಮಾಡಿದ್ದಾರೆ ಚಿಕ್ಕ ಹುಡುಗರಿದ್ದಾಗ. ಆದ್ರೆ ಎಂತ ಮನುಷ್ಯರಾದ್ರು ಅವರು, ಉಕ್ಕಿನ ಮನುಷ್ಯರಾದ್ರು ಅಂದ್ರೆ ಆ ಹುಟ್ಟು ಗುಣಗಳನ್ನ ನಾವು ಪರಿವರ್ತನೆ ಮಾಡಬೇಕು. ಅದೇ ಹುಟ್ಟು ಗುಣಗಳನ್ನ ಒಳ್ಳೆಯ ಮಾರ್ಗದೆಡೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ವಿಷಯಗಳನ್ನ ಇವತ್ತು ತಿಳಿಸಿದ್ರಿ ನಮ್ಗೆ. ಈಗ ಅದನ್ನೇ ಮತ್ತೆ ನಾವು ಕ್ರೋಧದೆಡೆಗೆ ಹೋಗ್ಬೇಕು, ಒಂದೇ ವಾಕ್ಯದಲ್ಲಿ ನಾವು ಆ ಕ್ರೋಧವನ್ನ ತಡೆ ಹಿಡಿಬಹುದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ. ತಡೆ ಹಿಡಿಯೋದು ತಕ್ಷಣ ನಾನು ಹೇಳೋದೇನಂದ್ರೆ, ನಿಮಗೆ ಸಿಟ್ಟು ಬರ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಅರ್ಧ ಗೆದ್ದಂಗೆ. ಎಷ್ಟೋ ಜನರಿಗೆ ಸಿಟ್ಟು ಬರೋದು ಗೊತ್ತೇ ಆಗಲ್ಲ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಬೈದ್ ಬಿಟ್ರು, ಹೊಡೆದ್ ಬಿಟ್ಟು, ಅಥವಾ ಮನಸ್ತಾಪ ಆದಾಗ ಅಯ್ಯೋ ನಾನು ಯಾಕಿಂಗ್ ಮಾಡಿದೆ ಅಂತ ಅವರೇ ತಲೆ ಚಚ್ಕೊಂತಿರ್ತಾರೆ. ಅದಕ್ಕೆ ನಾವೇನ್ ಮಾಡೋಣ, ಸಿಟ್ಟು ಬಂದಾಗ ಏನು ಮಾಡೋದು ಬೇಡ, ಮೌನವಾಗಿರೋಣ ಅಥವಾ ಜಾಗ ಬದಲಾಯಿಸ್ಬಿಡಿ. ಆ ಮೌನವಾಗಿರೋದು ಕಷ್ಟನೇ, ಆ ವಾತಾವರಣ ಮುರಿದ್ ಬಿಡಿ. ಯಾರ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ, ಸ್ನೇಹಿತರ ಮೇಲೆ ಅಲ್ಲಿಂದ ಹೋಗ್ಬಿಡೋದು. ಅಲ್ಲಿಂದ ಹೋಗ್ಬಿಡೋದು, ಆಯ್ತಪ್ಪ ಬಿಡು ನಾಳೆ ನೋಡೋಣ ಅಥವಾ ಎಲ್ಲ ಕೆಲಸ ಇದೆ ಅಂತ ಹೊರಟೋಗ್ಬಿಟ್ರೆ ಆಮೇಲೆ ಮನಸ್ಸು ಶಾಂತ ಆಗುತ್ತೆ, ತಾನೇ ಹಗುರಾಗುತ್ತೆ, ತಾನೇ ಹಗುರಾಗ್ಬಿಡುತ್ತೆ. ಆ ಜಾಗ ಬದಲಾಯಿಸಿ ಅಂದ್ರೆ ಕೆಲವರು ಈ ಅಪಾಯಕಾರಿ ಸಲಹೆಗಳನ್ನು ಕೊಡ್ತಿರ್ತಾರೆ, ನೀರ್ ಕುಡಿರಿ ಅಥವಾ ಒಂದು ಎರಡು ಮೂರು ಎಣಸಿ. ಇದಂತೂ ಅದೆಲ್ಲದಕ್ಕಿಂತ ಅಗದಿ ತುಂಬಾ ಸರಳವಾದದ್ದು ಅಂತಂದ್ರೆ ಆ ಜಾಗವನ್ನ ಬಿಟ್ಟು ಹೋಗೋದು. ಒಳ್ಳೆಯ ವಿಚಾರವನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರಿ ಸ್ವಾಮೀಜಿ. ಮತ್ತೆ ಈ ಕಾರ್ಯಕ್ರಮವನ್ನ ಕೇಳ್ತಾನೆ ಇರಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ಕೂಡಲ ಸಂಗಮದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ತಜ್ಞವಾಣಿ ತಜ್ಞವಾಣಿ ಈಗ ಕೇಳಿ ತೋಟಗಾರಿಕಾ ಬೆಳೆಗಳ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸನ್ಮತಿ ನಾಯಕ್ ಅವರಿಂದ ಮಾಹಿತಿ. ಇವತ್ತಿನ ದಿವಸ ನಮ್ಮಲ್ಲಿ ಏನು ರೈತ ಬಾಂಧವರು ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ, ಕೃಷಿ ಬೆಳೆಗಳನ್ನು ಬೆಳೀತಾರೆ. ಅದಕ್ಕೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನದ ವಿಜ್ಞಾನಿಗಳಾದಂತಹ ಸನ್ನತಿಯರು ಬಂದಿದ್ದಾರೆ. ಅದಕ್ಕೆ ಎಲ್ಲಾ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ದಯಮಾಡಿ ಎಲ್ಲ ರೈತ ಬಾಂಧವರು ಸದುಪಯೋಗ ಪಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ ರೈತ ಬಾಂಧವರಿಗೆ ಎಲ್ರಿಗೂ. ನಾನು ಡಾಕ್ಟರ್ ಸನ್ಮತಿ ನಾಯಕ್, ಎಟಿಎಸ್ ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರಿಗೆ ಮುಖ್ಯವಾಗಿ ಏನಂತ ಅಂದ್ರೆ, ನಮ್ಮ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇದಾವೆ, ಹಾಗೆ ಆರೋಗ್ಯಕ್ಕೆ ಕೂಡ ಸಾಕಷ್ಟು ಉಪಕಾರಿಯಾಗಿರೋದಕ್ಕೆ ಸಾಕಷ್ಟು ನಾವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕಲಬುರಗಿ ಭಾಗಕ್ಕೆ ಸೂಕ್ತ ಆಗುವಂತಹ ಹಣ್ಣಿನ ಗಿಡಗಳನ್ನು ಕೂಡ ಬೆಳೆಯೋದಕ್ಕೆ ರೈತರು ಬಹಳ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ನಮ್ ಭಾಗದಲ್ಲಿ ಏನಂತ ಅಂದ್ರೆ, ನಾವು ಮುಖ್ಯವಾಗಿ ಮಾವು, ಲಿಂಬೆ, ಬಾಳೆ, ಪಪ್ಪಾಯ, ನೀಲ್ಗಾಯಿ, ಹಾಗೆ ಸೀತಾಫಲ, ಸೀಬೆಹಣ್ಣು ಅಥವಾ ಏನು ಜಾಪಳ ಅಂತ ಹೇಳ್ತೀರಾ, ಸಪೋಟ, ಅಂಜೂರ, ಮತ್ತೆ ಇನ್ನ ಬರ್ ಅಂತ ಹೇಳ್ತೀವಿ ಅಥವಾ ಏನು ಬಾರೆಹಣ್ಣು ಅಂತ ಕೂಡ ಹೇಳ್ತೀವಿ, ಮತ್ತೆ ಸಿಹಿ ಹುಣಸೆ ಇರ್ಬೋದು, ನೆಲ್ಲಿಕಾಯಿ, ಈ ಹಣ್ಣುಗಳನ್ನ ಎಲ್ಲ ನಮ್ಮ ಭಾಗದಲ್ಲಿ ಉತ್ತಮವಾಗಿ ಬೆಳಿಬಹುದು. ಇವುಗಳಿಗೆಲ್ಲ ಕಡಿಮೆ ನೀರಿದ್ರು ಕೂಡ ತಾಳ್ಕೊಂಡು ಬೆಳೆಯುವಂತಹ ಹಣ್ಣಿನ ಗಿಡಗಳಿವು. ನೀವು ಮಾವು ಬೆಳೆಯನ್ನ ಬೆಳೆಯೋದಕ್ಕೆ ಆಸಕ್ತಿ ಇದೆ ಅಂತ ಅಂದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಾಗ ರೈತರು ಕೇಳೋದು ಯಾವ ತಳಿಯನ್ನ ನಾವು ಆಯ್ಕೆ ಮಾಡಬೇಕು ಅಂತ. ಮಾವು ನೀವು ಆಯ್ಕೆ ಮಾಡ್ತೀರಾ ಅಂತ ಅಂದ್ರೆ, ಇದರಲ್ಲಿ ನಿಮಗೆ ಕೇಸರ್ ಅನ್ನುವಂತಹ ತಳಿ ಉತ್ತಮವಾಗಿ ಬರುತ್ತೆ. ನಂತರ ಮಲ್ಲಿಕಾ ಕೂಡ ಅಷ್ಟೇ, ಹಾಗೆ ದಶಹರಿ ತಳಿಗಳನ್ನ ರೈತರು ಉಪಯೋಗ ಮಾಡಬಹುದು. ನಂತರ ಲಿಂಬೆಯಲ್ಲಿ ಆದ್ರೆ ನಮಗೆ ಇಂಡಿ ಕಾಗ್ಜಿ ಲಿಂಬೆ ಅಂತ ಹೇಳ್ತೀವಿ, ಇದು ತುಂಬಾ ಉತ್ತಮವಾಗಿ ಈ ಒಂದು ಕ್ಲೈಮೇಟ್ಗೆ ಸೆಟ್ ಆಗಿ ಇಳುವರಿಯನ್ನ ಕೊಡ್ತಾ ಇದೆ. ನಂತರ ನಮ್ಮ ಕೃಷಿ ಇಲಾಖೆಯಿಂದ ಬಾಲಾಜಿ ಅನ್ನುವಂತಹ ತಳಿಗಳನ್ನ ಕೂಡ ರೈತರಿಗೆ ನೀಡ್ತಾ ಇದ್ದಾರೆ. ಬಾಳೆಯಲ್ಲಾದ್ರೆ ಜಿ9 ಬಾಳೆಯನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ ರೈತರು ಕೂಡ, ನಮ್ಮ ಭಾಗಕ್ಕೆ ಇದು ಉತ್ತಮವಾಗಿ ಇಳುವರಿಯನ್ನ ಕೊಡ್ತಾ ಇದೆ. ಪಪ್ಪಾಯದಲ್ಲಿ ನಾವು 15 ಅಂತ ಹೇಳ್ತಾರೆ ಅಥವಾ 15 ಅನ್ನುವಂತಹ ತಳಿ ಉತ್ತಮವಾಗಿದೆ. ನೀಲ್ಗಾಯಿಯನ್ನ ಬೆಳಿಬೇಕು ಅಂತ ಇದ್ರೆ ರೈತರು ಇದರಲ್ಲಿ ಬಡೋಲಿ ಅಂತ ನಿಮಗೆ ತಳಿ ಸಿಗತ್ತೆ, ಇಲ್ಲ ಅಂತ ಅಂದ್ರೆ ಗೋಮಾ ಪ್ರಿಯಾಂಕ, ಹಾಗೆ ಕೆಲವೊಂದು ಲೋಕಲ್ ತಳಿಗಳನ್ನ ಕೂಡ ಬಳಸಬಹುದು. ಸೀತಾಫಲದಲ್ಲಿ ಬಾಲ್ನಗರ್ ಅನ್ನುವಂತಹ ತಳಿ ಇದೆ, ಹಾಗೆ ಅರ್ಕಾಸಹಾನ್, ನಂತರ ಹೆಚ್ಚಾಗಿ LMK ಗೋಲ್ಡ್ ಅನ್ನ ಕೂಡ ಬಳಸ್ತಾ ಇದ್ದಾರೆ. ನಂತರ ಜಾಪಳದಲ್ಲಿ ಅಲಹಾಬಾದ್ ಸಫೇದ್ ಮತ್ತೆ ಲಕ್ನೋ 49 ಹಾಗೆ ಅರ್ಕಾ ಕಿರಣ್ ಅನ್ನುವಂತಹ ತಳಿ ನಾವು ಬೆಳಿಬಹುದು. ಸಪೋಟದಲ್ಲಾದ್ರೆ ಕಾಲಿಪತ್ತಿ ಹಾಗೆ ಕ್ರಿಕೆಟ್ ಬಾಲ್ ಎರಡು ತಳಿಗಳಿದಾವೆ. ಅಂಜೂರದಲ್ಲಿ ಇಲ್ಲಿ ಬಳ್ಳಾರಿ ಅಂಜೂರ ಒಂದು ಬರುತ್ತೆ, ಹಾಗೆ ಡಯಾನಾ ಅಂತ ಇದೆ ತಳಿ. ನಂತರ ಪೂನಾ ಫಿಗ್ ಅಂತ ಕೂಡ ತಳಿ ಇದೆ. ಅಂಜೀರನ್ನ ಎರಡು ಬಗೆಯಾಗಿ ಬಳಸ್ತಾ ಇದ್ದಾರೆ. ಒಂದು ಡ್ರೈ ಫ್ರೂಟ್ ಆಗಿ ನೀವು ನೋಡಿರ್ತೀರಾ, ಡ್ರೈ ಫ್ರೂಟ್ ಕೂಡ ಬಳಸ್ತಾ ಇದ್ದಾರೆ. ಹಾಗೆ ಫ್ರೆಶ್ ಹಣ್ಣುಗಳನ್ನ ತಿನ್ನೋದಕ್ಕೂ ಕೂಡ ಬಳಸ್ತಾರೆ. ಯಾರಾದ್ರೂ ರೈತರು ಡ್ರೈ ಫ್ರೂಟ್ ಮಾಡೋದಕ್ಕೆ ಆಸಕ್ತಿ ಇತ್ತು ಅಂತ ಅಂದ್ರೆ ನೀವು ಡಯಾನಾ ಅನ್ನುವಂತಹ ತಳಿಯನ್ನ ಆಯ್ಕೆ ಮಾಡಿದ್ರೆ ಒಳ್ಳೆಯದು. ನಂತರ ಪೋಮೋಗ್ರಾನೇಟ್ ಅಥವಾ ಏನು ದಾಳಿಂಬೆ ಅಂತ ಹೇಳ್ತೀವಿ, ಈ ತಳಿ ಕೂಡ ಉತ್ತಮವಾಗಿದೆ. ದಾಳಿಂಬೆಯಲ್ಲಿ ನಮಗೆ ಗಣೇಶ್ ಮತ್ತೆ ಅರಕ್ತ ಅನ್ನುವಂತಹ ತಳಿಗಳು ಲಭ್ಯ ಇದೆ. ಬರ್ ಅಥವಾ ಏನು ಬಾರೆಹಣ್ಣು ಅಂತೀವಿ, ಇಲ್ಲಿ ಗೋಲಾ, ಉಮ್ರಾನ್ ಮತ್ತೆ ಆಪಲ್ ಬರ್, ಹೇಗೆ ಆಪಲ್ ಇರುತ್ತಲ್ಲ ಅದೇ ರೀತಿಯ ಶೇಪ್ ಅಲ್ಲಿ ಇರುವಂತಹ ಹಣ್ಣುಗಳು ಕೂಡ ಸಿಗ್ತಾ ಇದಾವೆ. ಆಪಲ್ ಬರ್ ಕೂಡ ಬಹಳಷ್ಟು ಜನರು ಇಷ್ಟಪಟ್ಟು ತಿನ್ನುವಂತಹ ಹಣ್ಣಾಗಿದೆ. ಟ್ಯಾಮರಿಂಡ್ ಅಥವಾ ಏನು ಸಿಹಿ ಹುಣಸೆ ಅಂತ ಹೇಳ್ತೀವಿ, ಇದರಲ್ಲಿ PKM1 ಅಂತ ತಳಿ ಇದೆ. ಉರಿಗಮ್ ಅಂತ ಕೂಡ ಇದೆ. ಇವು ಸಿಹಿ ಹುಣಸೆ, ಹೆಚ್ಚಿನ ಒಂದು ವಿಟಮಿನ್ ಸಿ ಆಮ್ಲ ಇರೋದ್ರಿಂದ ಈ ಹಣ್ಣಿಗೂ ಕೂಡ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ನಂತರ ನೆಲ್ಲಿಕಾಯಿ, ಈ ಬರಡು ಭೂಮಿಯಲ್ಲಿ ಉತ್ತಮವಾಗಿ ಬೆಳೆಯಬಹುದಾದಂತಹ ಹಣ್ಣಂದ್ರೆ ನೆಲ್ಲಿಕಾಯಿ. ಇದರಲ್ಲಿ NA7 ಅಂತ ಇದೆ, ಕೃಷ್ಣ ಅಂತ, ಕಾಂಚನ, ಚಕ್ಕಯ್ಯ ಅನ್ನುವಂತಹ ತಳಿಗಳು ಸಿಗ್ತಾ ಇದಾವೆ. ನಂತರ ಬೇಲ್ ಅಥವಾ ಬೇಲದ ಹಣ್ಣು ಅಂತ ಹೇಳ್ತೀವಿ, ಇದರಲ್ಲಿ ನರೇಂದ್ರ ಬೇಲ್ ಅಂತ ಇದೆ. NB5 NB7 ಅನ್ನುವಂತಹ ತಳಿಯನ್ನ ಬೆಳಿಬಹುದು ನಾವು. ಇನ್ನು ಹೆಚ್ಚಿನ ಒಂದು ಐರನ್ ಅಂಶ ಇರುವಂತಹ ಅಥವಾ ಕಬ್ಬಿಣದ ಅಂಶ ಇರುವಂತಹ ಒಂದು ಹಣ್ಣು ಕೂಡ ಇದೆ, ಕರೋಂಡ ಅಂತ ಹೇಳ್ತೀವಿ, ಕವಳೆ ಹಣ್ಣು ಕೂಡ ಅಂತ ಹೇಳ್ತಾರೆ. ಈ ಹಣ್ಣನ್ನು ಕೂಡ ನಮ್ಮ ಭಾಗದಲ್ಲಿ ಬೆಳಿಬಹುದು. ಇದಿಷ್ಟು ನಮ್ಮ ಬಗ್ಗಕ್ಕೆ ಈ ಮಳೆಗಾಲಕ್ಕೆ ನೀವು ನಾಟಿ ಮಾಡೋದಕ್ಕೆ ಬಳಸಬಹುದಾದಂತ ಹಣ್ಣಿನ ಬೆಳೆಗಳು. ನೀವು ಮುಖ್ಯವಾಗಿ ಯಾವುದೇ ಒಂದು ಹಣ್ಣಿನ ಬೆಳೆಗಳನ್ನ ನಾಟಿ ಮಾಡ್ತೀರಾ ಅಂತ ಅಂದ್ರೆ, ನಾಟಿ ಮಾಡೋದಕ್ಕೂ ಮೊದಲು ಅದಕ್ಕೆ ನಾವು ಯಾವ ರೀತಿಯಾಗಿ ಫೌಂಡೇಶನ್ ಅಥವಾ ಗೊಬ್ಬರವನ್ನ ಕೊಡ್ತೀವಿ ಅದು ಮುಖ್ಯ ಆಗುತ್ತೆ. ಈ ಹಣ್ಣಿನ ಬೆಳೆಗಳನ್ನ ನೀವು ನಾಟಿ ಮಾಡಬೇಕಾದ್ರೆ ಮೊದಲನೇದಾಗಿ ಆಯ್ಕೆ ಮಾಡುವಂತಹ ಜಾಗದಲ್ಲಿ ಪಿಟ್ಗಳನ್ನ ತೆಗಿತೀರಾ ಅಥವಾ ಏನು ಹೊಂಡಗಳನ್ನ ತೆಗಿತೀರಾ. ಈ ಹೊಂಡಗಳಲ್ಲಿ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಸಾಕಷ್ಟು ತಿಪ್ಪೆ ಗೊಬ್ಬರವನ್ನ ನೀಡಬೇಕಾಗತ್ತೆ. ಸುಮಾರು 3-4 ಬುಟ್ಟಿ ಇಲ್ಲ 5 ಬುಟ್ಟಿಯಷ್ಟು ತಿಪ್ಪೆ ಗೊಬ್ಬರವನ್ನ ಕೊಟ್ರೆ ಒಳ್ಳೆಯದು. ಈ ತಿಪ್ಪೆ ಗೊಬ್ಬರವನ್ನ ನೀವು ಕೊಟ್ಟ ತಕ್ಷಣ ಇನ್ನೊಂದು 15 ದಿನ ತನಕ ನಾವು ಯಾವುದೇ ಒಂದು ಅಗಿಯನ್ನ ನಾಟಿ ಮಾಡಕ್ಕೆ ಹೋಗಬಾರದು. ಆ ತಿಪ್ಪೆ ಗೊಬ್ಬರ ನಾವು ಹಾಕಿದ ಗೊಬ್ಬರ ಇದೆಯಲ್ಲ ಅದು ಚೆನ್ನಾಗಿ ಗಾಳಿ ಜೊತೆಗೆ ಮತ್ತೆ ಅಲ್ಲಿನ ಮಣ್ಣಿಗೆ ಸೂಕ್ತವಾಗಿ ಬೆರೆತಾದ ನಂತರ ನಾವು ಇಲ್ಲಿ ಅಗಿಗಳನ್ನ ನಾಟಿ ಮಾಡಬಹುದು. ನೀವು ಈ ತಿಪ್ಪೆ ಗೊಬ್ಬರವನ್ನ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ, ತಿಪ್ಪೆ ಗೊಬ್ಬರದಲ್ಲಿ ಬೇರ್ ಕಡಿಯುವಂತಹ ಹುಳಗಳು ಇರ್ತವೆ. ಈ ಬೇರ್ ಕಡಿಯುವಂತಹ ಹುಳ ಇದನ್ನ ನಾವು ಕಡಿಮೆ ಮಾಡಬೇಕು ಅಂತ ಅಂದ್ರೆ ಇದಕ್ಕೋಸ್ಕರ ನಾವು ಮೆಟಾರೈಸಿಯಂ ಅಂತ ಹೇಳ್ತೀವಿ, ಈ ಒಂದು ಬಯೋ ಏಜೆಂಟ್ ಅಂತ ಹೇಳ್ತೀವಿ, ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮಗೆ ಸಿಗುತ್ತೆ. ಮೆಟಾರೈಸಿಯಂ ಹಾಗೆ ಟ್ರೈಕೋಡರ್ಮ ಇವೆರಡು ನಾವು 1 ಟ್ರ್ಯಾಕ್ಟರ್ಷ್ಟು ತಿಪ್ಪೆ ಗೊಬ್ಬರ ಇದೆ ಅಂತ ಅಂದ್ರೆ ನೀವು 5-6 ಕೆಜಿ ಅಷ್ಟು ಈ ಟ್ರೈಕೋಡರ್ಮ ಹಾಗೆ ಮೆಟಾರೈಸಿಯಂ ಅನ್ನ ತಿಪ್ಪೆ ಗೊಬ್ಬರದ ಮೇಲೆ ಉದುರಿಸ್ಬಿಟ್ಟು ನಂತರ ಇದನ್ನ 3-4 ದಿನಕ್ಕೆ ಒಂದ್ಸಲ ಕಲಸ್ತಾ ಇರಬೇಕು. ನೀಟಾಗಿ ಕಲಸಿದ್ವಿ ಅಂತ ಅಂದ್ರೆ ಈ ಫಂಗಸ್ ಏನ್ ಹೇಳಿ ಟ್ರೈಕೋಡರ್ಮ ಕೂಡ ಒಂದು ಫಂಗಸ್, ಇದು ಚೆನ್ನಾಗಿ ಬೆಳವಣಿಗೆ ಆಗತ್ತೆ. ನಂತರ ಮೆಟಾರೈಸಿಯಂ ಏನ್ ಮಾಡತ್ತೆ, ಗೊಣ್ಣೆ ಹುಳು ಅಥವಾ ಏನು ಬೇರ್ ಕಡಿಯುವಂತಹ ಹುಳ ಇರತ್ತೆ ಅಲ್ಲ, ಇದ್ರ ಮೇಲೆ ಮೆಟಾರೈಸಿಯಂ ಫಂಗಸ್ ಬೆಳವಣಿಗೆ ಆಗಿ ಆ ಹುಳಗಳೆಲ್ಲ ಸತ್ತೋಗ್ತವೆ. ಹಾಗಾಗಿ ದಯವಿಟ್ಟು ರೈತರು ತಿಪ್ಪೆ ಗೊಬ್ಬರವನ್ನ ಬಳಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಟ್ರೈಕೋಡರ್ಮ ಅಥವಾ ಮೆಟಾರೈಸಿಯಂ ಎರಡನ್ನು ಸಂಸ್ಕರಣೆಯನ್ನ ಮಾಡಿ ತಿಪ್ಪೆ ಗೊಬ್ಬರವನ್ನ ಬಳಸಬೇಕಾಗತ್ತೆ. ಈ ತಿಪ್ಪೆ ಗೊಬ್ಬರದ ಜೊತೆಗೆ 3-4 ಬುಟ್ಟಿ ತಿಪ್ಪೆ ಗೊಬ್ಬರ ಒಂದು ಗುಂಡಿಗೆ ಹಾಕ್ತೀರಾ ಅಂತ ಅಂದ್ರೆ ಅದ್ರ ಜೊತೆಗೆ ನೀವು ಬೇವಿನ ಹಿಂಡಿಯನ್ನು ಕೂಡ ಬಳಸಬೇಕಾಗತ್ತೆ. ಸುಮಾರು 3-4 ಬುಟ್ಟಿ ಹಾಕಿದೀರಾ ಅಂತ ಅಂದ್ರೆ ತಿಪ್ಪೆ ಗೊಬ್ಬರ, ಅದಕ್ಕೆ 1 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಮಿಶ್ರಣ ಮಾಡಬೇಕು. ಹಾಗೆ ಹೊಂಡ ತೆಗಿಬೇಕಾದ್ರೆ ಇರುವಂತಹ ಮೇಲ್ಮಣ್ಣನ್ನ ಸಮ ಪ್ರಮಾಣದಲ್ಲಿ ನಾವು ಆ ತಿಪ್ಪೆ ಗೊಬ್ಬರದ ಜೊತೆಗೆ ಬೆರೆಸಿಬಿಟ್ಟು ನಾವು ಅಗಿಯನ್ನ ನಾಟಿ ಮಾಡಿದ್ರೆ ಸುಮಾರು 6 ತಿಂಗಳ ತನಕ ನಿಮಗೆ ಯಾವುದೇ ಒಂದು ಗೊಬ್ಬರವನ್ನ ನೀಡುವ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನೀವು ಫೌಂಡೇಶನ್ ಚೆನ್ನಾಗಿ ಕೊಟ್ರಿ ಅಂತ ಅಂದ್ರೆ ಗಿಡಗಳು ಎಲ್ಲಾ ರೋಗಗಳಿಂದ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಉತ್ತಮವಾಗಿ ಬೆಳವಣಿಗೆಯನ್ನ ಕೂಡ ತೋರಿಸುತ್ತೆ. ಮತ್ತೆ ಮುಖ್ಯವಾಗಿ ಇನ್ನೊಂದು ಏನಾಗ್ತಾ ಇದೆ ಅಂತ ಅಂದ್ರೆ, ರೈತರು ಗಿಡಗಳನ್ನ ನಾಟಿ ಮಾಡಬೇಕಾದ್ರೆ ಅಂತರವನ್ನ ಎಷ್ಟು ನೀಡಬೇಕು ಅಂತ ಕೇಳ್ತಾರೆ ಪ್ರಶ್ನೆಯನ್ನ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ಮಿನಿಮಮ್ ಅಂತ ಅಂದ್ರು, ಕಡಿಮೆ ಅಂತ ಅಂದ್ರು 15 ಫೀಟ್ ಅಂತರವನ್ನಾದ್ರೂ ಇಡಲೇಬೇಕಾಗತ್ತೆ. ಕೆಲವೊಬ್ರು ರೈತರು ಏನ್ ಮಾಡ್ಬಿಡ್ತಾರೆ, 9 ಫೀಟ್ 10 ಫೀಟ್ ಈ ರೀತಿಯ ಅಂತರವನ್ನ ಇಡ್ತಾರೆ. ಕಡಿಮೆ ಅಂತರ ಇಟ್ಟರೆ ಏನಾಗತ್ತೆ ಅಂತ ಅಂದ್ರೆ, ಇನ್ನ ಒಂದು 20 ವರ್ಷದ ನಂತರ ಗಿಡಗಳ ಬೆಳವಣಿಗೆ ಆದಾಗ ಒಂದು ಗಿಡದ ಜೊತೆ ಇನ್ನೊಂದು ಗಿಡ ಕಾಂಪಿಟೇಷನ್ ಹೆಚ್ಚಾಗಿ ಹಾಗೆ ಪೋಷಕಾಂಶಗಳು ಕೂಡ ಕೊರತೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿನಿಮಮ್ 15 ಫೀಟ್ ಹಾಗೆ 20 ಫೀಟ್ ತನಕ ಕೂಡ ಅಂತರವನ್ನ ನೀಡಬಹುದು. ನೀವು 10ಕ್ಕಿಂತ ಅಂತರದಲ್ಲಿ ನಾಟಿ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ರೆಗ್ಯುಲರ್ ಆಗಿ ನಾವು ಚಾಟಣಿಯನ್ನ ಮಾಡಬೇಕಾಗತ್ತೆ. ಮತ್ತೆ ನೀವು ಪೋಷಕಾಂಶಗಳನ್ನ ಕೂಡ ಹೆಚ್ಚಾಗಿ ಕೊಡಬೇಕಾಗತ್ತೆ. ಮಣ್ಣಲ್ಲಿ ಇರುವಂತಹ ಪೋಷಕಾಂಶದ ಮೇಲೆ ನಾವು ಗಿಡಗಳನ್ನ ನಾಟಿ ಮಾಡುವ ಅಂತರವನ್ನ ಕೂಡ ರೆಕಮೆಂಡೇಶನ್ ಮಾಡಬಹುದು. ಮಣ್ಣು ತುಂಬಾ ಫಲವತ್ತಾಗಿದೆ ಅಂತ ಅಂದ್ರೆ ನೀವು ಹತ್ತಿರ ಅಂತರವನ್ನ ಕೊಟ್ಟರು ಕೂಡ ಒಳ್ಳೇದು. ಅದೇ ನಿಮ್ಮ ಮಣ್ಣಲ್ಲಿ ಹೆಚ್ಚು ಫಲವತ್ತತೆ ಇಲ್ಲ, ಸವಳು ಮಣ್ಣಿದೆ ಅಂತ ಅಂದ್ರೆ ಅಂತರ ಹೆಚ್ಚಾಗಿ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಪೋಷಕಾಂಶಗಳು ಕಡಿಮೆ ಇರೋ ಮಣ್ಣಲ್ಲಿ ನೀವು ತುಂಬಾ ಅಂತರ ಕಡಿಮೆ ಇಟ್ಟು ಅಗಿಗಳನ್ನ ನಾಟಿ ಮಾಡಿದ್ರಿ ಅಂತ ಅಂದ್ರೆ ಹೆಚ್ಚು ಕಾಂಪಿಟೇಷನ್ ಆಗತ್ತೆ. ಇದರಿಂದ ಗಿಡಗಳ ಬೆಳವಣಿಗೆ ಸುಮಾರು 10 ವರ್ಷದ ನಂತರ ಬಹಳ ಡಿಫ್ರೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗತ್ತೆ. ಹಾಗಾಗಿ ದಯವಿಟ್ಟು ರೈತ ಬಾಂಧವರು ಅಂತರವನ್ನ ನೀಡಬೇಕಾದ್ರೂ ಕೂಡ ಬಹಳ ಜಾಗರೂಕತೆಯಿಂದ ತಿಳಿದುಕೊಂಡು ಅಂತರವನ್ನ ನೀಡಿ ಅಗಿಯನ್ನ ನಾಟಿ ಮಾಡಬಹುದು. ಇಲ್ಲಿ ಸುಮಾರು ಬೇರೆ ಬೇರೆ ರೀತಿಯಾಗಿ ನಾವು ಗಿಡಗಳನ್ನ ನಾಟಿ ಮಾಡೋದಕ್ಕೂ ಕೂಡ ಬಳಸಬಹುದು. ಕೇವಲ ನಾವು ಏನಂತ ಅಂದ್ರೆ ಈ ಟ್ರಯಾಂಗಲ್ ರೂಪದಲ್ಲಿ ಕೂಡ ಅಂದ್ರೆ ಜಿಗ್ಜಾಗ್ ಶೇಪಲ್ಲೂ ಕೂಡ ಗಿಡಗಳನ್ನ ನಾಟಿ ಮಾಡೋದು ಉತ್ತಮ. ಯಾಕೆ ಅಂತ ಅಂದ್ರೆ ಎಲ್ಲಾ ಗಿಡಗಳಿಗೂ ಸಾಕಷ್ಟು ಜಾಗ ಸಿಗೋದ್ರಿಂದ ಒಂದ್ರ ನೆರಳು ಇನ್ನೊಂದ್ರ ಮೇಲೆ ಬಿಡೋದಿಲ್ಲ, ಹಾಗೆ ಒಂದು ಗಿಡದ ಪೊದೆ ಇನ್ನೊಂದು ಗಿಡಕ್ಕೆ ತಾಗೋದಿಲ್ಲ. ಗಿಡಗಳು ತುಂಬಾ ಸ್ಪೇಷಿಯಸ್ ಆಗಿ ಉತ್ತಮವಾಗಿ ಕೂಡ ಬೆಳೆಯುತ್ತೆ. ನಂತರ ಪೇರ್ ಸಿಸ್ಟಮ್ ಅಲ್ಲೂ ಕೂಡ ನೀವು ನಾಟಿ ಮಾಡಬಹುದು. ಈ ರೀತಿ ಪೇರ್ ಸಿಸ್ಟಮ್ ಅಂತ ಅಂದ್ರೆ ಜೊತೆ ಜೊತೆಯಾಗಿ 2 ಸಾಲುಗಳನ್ನ ಹಾಕಿ ಮಧ್ಯ ಅಂತರವನ್ನ ಹೆಚ್ಚು ನೀಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೀವು ಮಧ್ಯದಲ್ಲಿ ಬೇರೆ ಯಾವ್ದಾದ್ರು ಕಮರ್ಷಿಯಲ್ ಬೆಳೆಗಳನ್ನ ಕೂಡ ನೀವು ತಗೋಬಹುದು. ಮತ್ತೆ ಮುಖ್ಯವಾಗಿ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ ಹಣ್ಣಿನ ಬೆಳೆಗಳಲ್ಲಿ ನಾವು ಹೆಚ್ಚು ಅಂತರವನ್ನ ನೀಡಿರ್ತೀವಿ. ಹೆಚ್ಚು ಅಂತರವನ್ನ ಕೊಟ್ಟಾಗ ಇರುವಂತಹ ಜಾಗ ಕಳೆ ಮುಕ್ತ ಇರಬೇಕು ಅಂತ ಅಂದ್ರೆ ಯಾವ್ದಾದ್ರೂ ಒಂದು ಕಡಿಮೆ ದಿನದಲ್ಲಿ ಇಳುವರಿ ನೀಡುವಂತಹ ಬೆಳೆಯನ್ನ ತಗೋಬಹುದು. ಉದಾಹರಣೆಗೆ ಹುರುಳಿ ಇರ್ಬೋದು, ಅಲಸಂದೆ, ಸೆಣಬು, ಶೇಂಗಾ, ಈ ರೀತಿ ಬೆಳೆಯನ್ನ ಕೂಡ ನಾವು ತಗೋಬಹುದು. ಇವು ದ್ವಿದಳ ಧಾನ್ಯದ ಬೆಳೆಗಳಾಗಿರೋದ್ರಿಂದ ಇವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನ ತೆಗೆದುಕೊಂಡು ಮಣ್ಣಿಗೆ ಕೊಡ್ತವೆ. ಇದು ಕೊಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಒಂದು ಫಲವತ್ತತೆ ಕೂಡ ಹೆಚ್ಚಾಗತ್ತೆ. ನಂತರ ಹುರುಳಿ, ಅಲಸಂದೆ ಈ ಬೆಳೆಗಳನ್ನ ನೀವು ಕಟಾವು ಮಾಡ್ಕೊಂಡ ನಂತರ ಉಳಿದಿರುವಂತಹ ತ್ಯಾಜ್ಯವನ್ನ ಮಣ್ಣಿಗೆ ಬೆರೆಸೋದ್ರಿಂದ ಮಣ್ಣಿನ ಒಂದು ಪೋಷಕಾಂಶದ ಮಟ್ಟ ಕೂಡ ಹೆಚ್ಚಾಗತ್ತೆ. ನಂತರ ನೀವು ಏನು ಸಾವಯವದ ಕಡೆ ಈ ರೀತಿ ಕನ್ವರ್ಷನ್ ತಗೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ದಯವಿಟ್ಟು ರೈತರು ಯಾರೇ ಇದ್ರೂ ಈ ರೀತಿ ಹಣ್ಣಿನ ಬೆಳೆಗಳಿದೆ ಅಂತ ಅಂದ್ರೆ ಅಂತರ್ ಬೆಳೆಯಾಗಿ ಸೆಣಬು, ಹುರುಳಿ, ಶೇಂಗಾ ಈ ರೀತಿ ತಗೊಳ್ಳಿ. ಸವಳು ಮಣ್ಣಿರುವಂತಹ ರೈತರು ಕೂಡ ತೆಗೆದುಕೊಳ್ಬಹುದು. ಅಲಸಂದೆ ಬಹಳ ಕಡಿಮೆ ದಿನದಲ್ಲಿ ಅಂದ್ರೆ 45 ದಿನದಲ್ಲಿ ರೆಡಿಯಾಗಿರತ್ತೆ. ಮತ್ತೆ ಮಣ್ಣು ಹೇಗಾಗ್ತಾ ಹೋಗುತ್ತೆ ಅಂದ್ರೆ ಒಂದ್ 2 ಬೆಳೆ ನೀವು ಅಲಸಂದೆ ತಗೊಂಡ್ರಿ ಅಂತ ಅಂದ್ರೆ ಮಣ್ಣೆಲ್ಲ ಕಾಫಿ ಪುಡಿ ಅಥವಾ ಟೀ ಪುಡಿ ಆಗಿರುತ್ತೆ ಅಲ್ಲ, ಆ ರೀತಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಿಮ್ಗೇನೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಹೆಚ್ಚಾಗಿ ನಾವು ಈಗ ಒಂದು ರಿಸರ್ಚ್ ಸ್ಟಡಿಯನ್ನ ಕೂಡ ತಗೋತಾ ಇದ್ದೀವಿ. ಇಲ್ಲಿ ಏನಂತ ಅಂದ್ರೆ ನಸುಗುನ್ನಿ ಅಥವಾ ಏನು ವೆಲ್ವೆಟ್ ಬಿನ್ ಅನ್ನೋಂತ ಒಂದು ದ್ವಿದಳ ಧಾನ್ಯದ ಬೆಳೆಯನ್ನ ನಾವು ಅಂತರ್ ಬೆಳೆಯಾಗಿ ತಗೋತಾ ಇದ್ದೇವೆ. ಈ ಬೆಳೆಯಲ್ಲಿ ಏನಂತ ಅಂದ್ರೆ ತುಂಬಾ ಬಯೋಮಾಸ್ ಪ್ರೊಡಕ್ಷನ್ ಅಂತ ಅಂದ್ರೆ ಹೆಚ್ಚು ಹಸಿ ಎಲೆಗಳು ಪ್ರೊಡಕ್ಷನ್ ಆಗತ್ತೆ. ಈ ಎಲೆಗಳನ್ನ ನಾವು ಚಾಪ್ ಮಾಡಿ ಗೊಬ್ಬರದ ರೀತಿಯಾಗಿ ಬಳಸೋದ್ರಿಂದ ಮಣ್ಣಲ್ಲಿರುವಂತಹ ಕಾರ್ಬನ್ ಅಂಶ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಇವಾಗ ತಗೋತಾ ಇದ್ದೇವೆ. ಇದು ಕಡಿಮೆ ನೀರಿದ್ರು ಕೂಡ ಅಥವಾ ಮಳೆ ಬರದೇ ಇದ್ರು ಕೂಡ ಅಟ್ಲೀಸ್ಟ್ ಬೀಜ ಮೊಳಕೆ ಹೊಡೆಯೋ ತನಕ ಅಷ್ಟೇ ನೀರಿದ್ರು ಸಾಕಾಗತ್ತೆ. ಇದಕ್ಕೆ ನಂತರದ ದಿನಗಳಲ್ಲಿ ಮಳೆ ಇಲ್ಲ ಅಂದ್ರೂ ಕೂಡ ಈ ಬೆಳೆ ಉತ್ತಮವಾಗಿ ಬರುತ್ತೆ. ಸೊ ಈ ರೀತಿ ಒಂದು ಹೊಸ ಬೆಳೆಯ ಒಂದು ಪರಿಚಯ ಕೂಡ ಆಗ್ತಾ ಇದೆ. ನಂತರ ಹಣ್ಣಿನ ಬೆಳೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಘಟ್ಟ ಏನು ಅಂತ ಅಂದ್ರೆ ಕಸಿ ಮಾಡಿರೋ ಗಿಡಗಳನ್ನ ರೈತರು ನಾಟಿ ಮಾಡಿರ್ತೀರಾ. ಈ ಕಸಿ ಮಾಡಿರೋ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ ಕಸಿ ಮಾಡಿರೋ ಜಾಗದ ಕೆಳಗಿಂದ ಸಣ್ಣದಾಗಿ ಮರಿಗಳು ಬರೋಕೆ ಪ್ರಾರಂಭ ಆಗತ್ತೆ, ಅಥವಾ ಗೊಂಚಲು ಅಥವಾ ಸೈಡ್ ಬ್ರಾಂಚಸ್ ಅಂತ ಹೇಳ್ತೀವಿ ನಾವು, ಈ ಕಾಂಡಗಳೆಲ್ಲ ಬರೋದಕ್ಕೆ ಪ್ರಾರಂಭ ಆಗತ್ತೆ. ರೈತರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ನೀವು ನಾಟಿ ಮಾಡಾದ ನಂತರ ಗಿಡದಿಂದ ಸುಮಾರು 2 ಫೀಟ್ ತನಕ ಯಾವುದೇ ಒಂದು ಸೈಡ್ ಇಂದ ಬರುವಂತಹ ಕಾಂಡಗಳನ್ನ ತೆಗಿತಾ ಹೋಗ್ಬೇಕು. ಏನಾಗ್ಬಿಡತ್ತೆ, ನಾವು ಇಲ್ಲಿ ಕೆಳಗಿರುವಂತಹ ಬೇರು ಕಾಂಡ ಅಂತೀವಿ, ಕಸಿ ಮಾಡಿರೋದ್ರ ಜಾಗದಕ್ಕಿಂತ ಕೆಳಗಡೆ ಇರುವಂತಹ ಜಾಗವನ್ನ ಬೇರು ಕಾಂಡ ಅಂತೀವಿ ಅಥವಾ ರೂಟ್ ಸ್ಟಾಕ್ ಅಂತೀವಿ. ಮೇಲೆ ಇರೋದನ್ನ ಸಯಾನ್ ಅಂತ ಹೇಳ್ತೀವಿ ನಾವು. ಈ ರೂಟ್ ಸ್ಟಾಕ್ ಇಂದ ಗಿಡಗಳು ಬರೋದಕ್ಕೆ ಪ್ರಾರಂಭ ಆದ್ರೆ ಏನಾಗುತ್ತೆ, ನಮಗೆ ಬೇಕಾಗಿರುವಂತಹ ಮುಖ್ಯ ತಳಿ ಮೇಲೆ ಸಯಾನ್ ಅಲ್ಲಿ ಇರುವಂತಹ ತಳಿಯ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗತ್ತೆ ಅಥವಾ ಕುಂಠಿತ ಆಗ್ತಾ ಹೋಗತ್ತೆ. ಸ್ವಲ್ಪ ವರ್ಷದ ನಂತರ ನಮಗೆ ಬೇರು ಕಾಂಡ ಯಾವ್ದು ಅಥವಾ ನಮಗೆ ಬೇಕಾಗಿರೋ ತಳಿ ಯಾವ್ದು ಅಂತ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಆವಾಗ ಏನಾಗುತ್ತೆ, ಹಣ್ಣಿನ ಬೆಳೆಗಳು ಇಳುವರಿ ಬರಬೇಕು ಅಂದ್ರೆ 3-4 ವರ್ಷ ಬೇಕಾಗತ್ತೆ. 4 ವರ್ಷದ ನಂತರ ನೀವು ಇದನ್ನ ತಿಳ್ಕೊಂಡ್ರೆ ನಿಮ್ಮ ಸಾಕಷ್ಟು ಟೈಮ್ ವೇಸ್ಟ್ ಆಗಿ ಹೋಗಿರತ್ತೆ, ಇಲ್ಲಿ ಬೆಳೆಗಳು ಏನಾಗಿರುತ್ತೆ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ರೈತರು ಏನಂತ ಅಂದ್ರೆ ಗಿಡಗಳಿಂದ 2 ಫೀಟ್ ತನಕ ಯಾವುದೇ ಒಂದು ಸೈಡ್ ಇಂದ ಬರುವಂತಹ ಬ್ರಾಂಚಸ್, ಕೇವಲ ಮಾವು ಅಷ್ಟೇ ಅಲ್ಲ, ಮಾವು ಇರ್ಬೋದು, ಲಿಂಬೆ, ಸೀತಾಫಲ, ಕಸಿ ಮಾಡಿರೋ ಯಾವುದೇ ಹಣ್ಣಿನ ಗಿಡ ಇದ್ರು ಈ ರೀತಿಯಾಗಿ ಕರೆಕ್ಟ್ ಆಗಿ ನೋಡಿ ಅದನ್ನ ಸಿಕ್ಕೇಚರ್ ಅಂತ ಹೇಳ್ತಾರೆ, ಅದನ್ನ ಬಳಸ್ಕೊಂಡು ಕಟಿಂಗ್ ಮಾಡಬಹುದು. ಕೈಯಲ್ಲೇ ರೊಂಬೆಗಳನ್ನ ಅಥವಾ ಕೊಂಬೆಗಳನ್ನ ಕಟ್ ಮಾಡೋದನ್ನ ನಿಲ್ಲಿಸಿ ಅದಕ್ಕೆ ಸಿಗುವಂತಹ ಒಂದು ಕತ್ರಿಗಳು ಸಿಗ್ತವೆ, ಇವುಗಳನ್ನ ಬಳಸಿ. ಈ ರೀತಿ ಕತ್ರಿಯಲ್ಲಿ ಕಟ್ ಮಾಡಿದ ನಂತರ ಅದಕ್ಕೆ ನೀವು ಟ್ರೈಕೋಡರ್ಮ ಅಥವಾ COC ಅಂತ ಹೇಳ್ತೀವಿ, ಇವುಗಳ ಒಂದು ಔಷಧಿಗಳನ್ನ ಬಳಸಿ ಅದಕ್ಕೆ ಸ್ಪ್ರೇ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ರೋಗಗಳ ಹರಡಿ ಗಿಡಗಳು ಒಣಗೋದಕ್ಕೆ ಪ್ರಾರಂಭ ಆಗತ್ತೆ. ಕಟಿಂಗ್ ಗಳನ್ನ ಮಾಡೋದ ನಂತರ ಈ ರೀತಿ ಔಷಧಿಗಳನ್ನ ಸಿಂಪರಣೆಯನ್ನ ಮಾಡೋದು ಬಹಳ ಮುಖ್ಯ ಆಗತ್ತೆ. ನಂತರ ಇಲ್ಲಿ ಚಾಟಣಿ ಮಾಡೋದು ಕೂಡ ಮುಖ್ಯ ಆಗತ್ತೆ. ಈಗ ಸಾಕಷ್ಟು ವರ್ಷದಿಂದ ಇರುವಂತಹ ಮಾವಿನ ತೋಟ ಇರಬಹುದು ಅಥವಾ ಹಣ್ಣಿನ ತೋಟಗಳಲ್ಲಿ ರೈತರು ಇವಾಗ ಏನ್ ಮಾಡಬೇಕು ಅಂತ ಅಂದ್ರೆ, ಒಂದ್ ಹಣ್ಣಿನ ಬೆಳೆ ತಗೊಂಡಾಗಿದೆ, ನೀವು ಚಾಟಣಿಯನ್ನ ಮಾಡ್ಬೇಕಾಗತ್ತೆ. ಚಾಟಣಿ ಮಾಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ಗಿಡಗಳು ಇವಾಗ ಸಾಕಷ್ಟು ಪೊದೆ ರೀತಿ ಬೆಳ್ಕೊಂಡಿರ್ತವೆ. ಈ ರೀತಿ ಪೊದೆ ರೀತಿ ಆದಾಗ ಏನಾಗತ್ತೆ, ಅಲ್ಲಿ ಹುಳುಗಳು ಇರ್ಬೋದು ಅಥವಾ ಹಕ್ಕಿಗಳು ಗೂಡು ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಹುಳುಗಳು ಹಾವಳಿ ಹೆಚ್ಚಾಗ್ತಾ ಹೋಗತ್ತೆ. ಗಿಡಗಳಲ್ಲಿ ಯಾವಾಗ್ಲೂ ಸೂರ್ಯನ ಬೆಳಕು ಚೆನ್ನಾಗಿ ಕೆಳಗಡೆ ಪೊದೆಗಳಲ್ಲಿ ಹೋಗ್ಬೇಕು. ಹಾಗಾಗಿ ಹೆಚ್ಚಿಗೆ ಇರುವಂತಹ ಕೊಂಬೆಗಳನ್ನ ಸವರ್ಬಿಟ್ಟು ಚೆನ್ನಾಗಿ ಗಾಳಿ ಹಾಗೂ ಬಿಸಿಲು ಬರೋ ರೀತಿ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಈ ರೀತಿ ಚಾಟ್ನಿ ಮಾಡಿದ್ರೆ ಮುಂದಿನ ವರ್ಷದ ಇಳುವರಿ ಕೂಡ ಹೆಚ್ಚಾಗ್ತಾ ಹೋಗತ್ತೆ. ಇದಿಷ್ಟು ಹಣ್ಣಿನ ಬೆಳೆಗಳಲ್ಲಿ ರೈತರು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಧನ್ಯವಾದಗಳು. ಈ ತನಕ ತೋಟಗಾರಿಕಾ ಬೆಳೆಗಳ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸನ್ಮತಿ ನಾಯಕ್ ಅವರಿಂದ ಮಾಹಿತಿ ಕೇಳಿದಿರಿ. ತಜ್ಞವಾಣಿ ಮೂಡಿಬಂತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಭವಿಷ್ಯ ಸುರಕ್ಷಿತ್ ಮಹಂಗಾಯಿ ಕಿ ಚಿಂತಾ ಸೆ ದೂರ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕಾ ಹೈ ಯೇ ನೂರ್ ಗ್ಯಾರಂಟೀಡ್ ಪೆನ್ಷನ್ ಹರ ಮಹ ಸುಕೂನ್ ಯುಪಿಎಸ್ ಸೆ ಜುಡೇ ರಿಟೈರ್ಮೆಂಟ್ ಕೋ ಖುಷಹಾಲ್ ಬನಾಓ. वर्तमान केंद्रीय सरकारी कर्मचारियों के लिए यूपीएस आकर्षक विकल्प है. 30 सितंबर 2025 तक यूपीएस को चुनें और सुनिश्चित करें अपना भविष्य. www.npscra.nsdl.co.in जाकर ऑनलाइन माइग्रेशन करें या फॉर्म डाउनलोड करके डीडीओ को दें. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಕ್ಕೆ ಸಾಬ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೃಷಿ ಹಾಡು ಕೇಳೋಣ, ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ. ಪತಿಯ ಸೇವೆ ಮಾಡಿ ದುಡಿದಾಳ ಪತಿವರ್ತ ಬಾಯಿ ಭಾರತೀಯ ಸೋಳಾನೆ ಕೊರತೆಯಿಲ್ಲ ಸುರುತಿ ರೂಪಾಯಿ ತ್ರಿತವಲಾಗಿದ್ದಿರಲಿಲ್ಲ ತ್ರಿಲೋಕದಾಗಿನ ಸಮಾನ ತ್ರಿಮೂರ್ತಿಯ ಕೂಸ್ ಮಾಡಾಡ್ಸಲ ಕೂಸ್ಕೋತಾಯಿ ನೋಡಿ ತತ್ತಿಸ್ಕೋದು ದೇವತ್ರ ಅಲ್ಲ ಮಾಡಿದ್ರಾಯ ತಾಯಿ ಗಂಡಗರ ತೀವ್ರಣ ಕೇಳಿ ಗಂಡನ ಅಗ್ನ ಮೀರಿದಿಲ್ಲ ಗಂಡನ ಹೊರತ ಅನ್ಯ ದೇವರ ಇಲ್ಲದ ತಿಳದಾಳ ಗಂಡನ ಗುರು ಅಂದು ಗಂಡನ ಪಾದ ನಿತ್ಯ ತೊಳದಾಳ ಗಂಡನ ತೀರ್ಥ ಕುಡಿದು ಏಸೋ ದಿನ ಕಾಲ ಕಾಲ ಗಂಡನಿಂದ ಸಂಭ್ರಮಾಯಿತು ಕಂಡಳಪ್ಪ ಸವಿಜಮು ಗಂಡನ ಆಧಾರದಿಂದ ಹಸಿರ ಝಂಡ ಹಚ್ಚಿ ಬೆಳೆದ ಕಂಡು ಕರ್ಮನ ಮಾಡ್ತಿ ಪಾಪ ಪಾದ ಇಟ್ಟು ತುಳಿದಾಳ. ಅನುಸಾತ್ರಿ ಋಷಿ ತಮ್ಮ ಆಶ್ರಮದಾಗ ಇರ್ತೀರಪ್ಪ, ಈಶ್ವರ ಭಾವದ ಮತ್ತು ಸಮನರ್ ಘಂಟ ಪುಣ್ಯ ಘಳಸಾಳ. ಸಾರ್ವಭೌಮದಾಗ ತನ್ನ ಕೀರ್ತಿ ಸಾರ್ಯಾಳ, ಪತಿ ಪಾದ ತೊಳೆದು ಪಾದ ಭಸ್ಮ ಮೈಗೆ ಧರಿಸಾಳ. ಅನಿಸ ಮಗಳು ಅನಲಯ್ಯ ಹರಣದಾಗ ತಪಕೊಂಡಿಳು, ಆರಣಕ ಬೆಂಕಿ ಹಾಕಿದ ಮಹಾತ್ಮ ತೋರ್ಸ, ಗಂಡನ ತೀರ್ಥ ಚಲ್ಲಿ ಮಗಳಿ ಗುಡಿಸಿ ಅಗ್ನಿ ಆರ್ಸ. ಚಂದನ ತೀರ್ಥ ಚಲ್ಲಿ ಮಗಳಿ ಗುಡಿಸಿ ಅಗ್ನಿ ಆರ್ಸ. ಮೈನಾ ನೋಡಿದ ಸೋಯಮ್ಮ ತಗೊಂಡ ಸಂಗಮ, ಸ್ವರ್ಗ ಪಾದ ಚಲ ಸ್ವರ್ಗ ಪಾದ ಚಲ. ಶಿವ ಬ್ರಹ್ಮ ವಿಷ್ಣುನ ದರ್ಶನ ಹೋಗಿದ ನಾರದ, ತಂಬೂರಿ ಕಾಯಿ ಬರೆದ ಗಾನ ಮಾಡಿ ರಸಿಕ, ಗಾನ ಮಾಡಿ ರಸಿಕ. ಗಂಧರ್ವ ಗಣ್ಯಕರ ವಸಿಕ ಶಕ್ತಿ ಪಾರ್ವತಿಯ ಬ್ರಹ್ಮನ ಸತಿಯ ಸರಸ್ವತಿಯ ಲಕ್ಷ್ಮೀ ತಗದಾಳು ಇತ್ತಿ. ಆ ಮೂರು ಮಂದಿ ಭಿಕ್ತರಾಗಿ ಹಾದ್ರಸದ ಮುರುಗ, ಮನಗ ಮಾತಾಡ್ತಾಳ ಸರಸ್ವತಿಯ ಲಕ್ಷ್ಮೀ ತರದ ಮಾತ ಕೇಳ ಪಾರ್ವತಿಯ ಒಂದು ಮನಸ ಮೂಗ. ಮರ್ತಲುಗದ ಪತಿವರತ ಅನಿಸೈ ಹಳ ಅಂತ ಸತ್ತಲುಗದ ಬಂದು ನಿಂತು ಕೂಗಿದ ನಾರದ, ಕೇಳಿ ಹತ್ತು ಗೌರಿಯ ಹೃದಯದಾಗ ಬಿಡಬಾರದ ಬಿಡದ. ಸಪ್ತವಾಣಿ ಸರಸ್ವತಿಯ ಅನೇಕ ಪಾರ್ವತಿ ಗಾಂಧಳು ಜಾಣಿ ಕೆಳಗಳ ಸ್ವರ್ಗ ಮಂತ್ರಕ ಬರಗೊಡಬಾರದ. ಪ್ರಿಯ ವೇಣಿ ಮಾಗನ ಮಹಾರಾಣಿ ಮಾತು ಬಿಡಬಾರದ, ಕೇಳಿ ಬಾಣ ಬಡದಂಗಾಗಿ ತವ್ವ ಆಸೆ ಇಡಬಾರದ. ಆಣಿ ಇಟ್ಟು ಒಬ್ಬರಿಗೊಬ್ಬರು ಮನದರಪ್ಪ ಮೂರು ಮಂದಿ ಮಂದಿರದಾಗ ಮನಕೊಂಡಾರ ಮಾರಿ ತೋರ್ಸಲಾರ, ಜಗತಿ ಮನಕೊಂಡಾರ ಪತಿಯ ದೇರ ಮುಖ ನೋಡಾಗ. ಲೋಕದೀಶ ಮಾಧವ ತಾನು ಬೇಕಿ ತನ್ನ ಸತಿಗಳಾದ, ಯಾಕೆ ಹೇಳ್ತ ಸ್ಥಿತಿ ಎಂದು ಕಣ್ಣಿಲಿ ನೋಡಿದ. ಸುಳ್ಳ ಸೋತಲಿಂದ ಪಾರ್ವತಿ ಮುಖ ಬಾಡ್ಯದ, ಏನ ಬೇಕ ಬೇಡ ನಾ ಕೊಡುತ್ತ. ಬೇಕದ ಬೆಳೆದ ಕುಡುತ್ತೀನಂತ ಲೋಕ ದೇಶ ವತನ ಕೊಡು ಸುಖ ದೂರ ಆಗತಾದ ಬಂದರ ಶೋಚಿನಾಗ ಮಾದ ಭಾಸಿ ಕೊಟ್ಟ ಏನು. ಪಾರ್ವತಿ ಪರಮೇಶ್ವರನ ಜತಿಯ ಕುಂತು ಮಾತಾಡ್ತಾಳಪ್ಪ, ಹಾಕಿ ಸರತ ಹಾಕಿ ಕೇಳಿ ಸರತ. ನರ ಲೋಕದಾಗ ಹೋಗಿ ಹಂಗ ಮಡಬರ್ರಿ ಅನಿಸ ಪತಿ ವರತ. ಜೀಯ ಸೇಕ ಸಾಬನ ಕಿರಿಸ್ತಿ ಆ ವಸ್ತಿ ಮಾಡಿ ನೋಡಿ ಗುರುವಿನ ಬಸ್ತಿ ಜಾಗ ರಸ್ತೆ ಹೊಸ್ತಾಗ ಮನ ಮುಂದ ನೀರ ಸೇದುವ ಬಾಯಿ ಶಿಸ್ತ್ರಿ ಮಾಮ ಸಾಬ ನಾಗೇಂದ್ರಪ್ಪ ಮಾಡರ ಯಾರಂಬದಿಲ್ಲ ಜಾನಕ ಯಾರೋ ನೀನು ಬಂದಿದೆಯಾಗ ಯಾರಂಬದಿಲ್ಲ ಜಾನಕ ಯಾರೋ ನೀನು ಬಂದಿದೆಯಾಗ